ಗಂಟೆಯಾಗಿ 50:45. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಪ್ರಕಟಣೆ, ನಿತ್ಯ ಮೇಘ ಸಂದೇಶ, ನಂತರ ಮಣ್ಣಿನ ಮಗ, ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಸೇಡಂ ತಾಲೂಕಿನ ಕೊಡ್ಲಾ ಗ್ರಾಮದ ಪ್ರಗತಿಪರ ರೈತರಾದ ಸೋಮನಾಥ್ ರೆಡ್ಡಿ ಪೂರ್ಮಾ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. 7:15 ಸಿರಿತನದ ಸಿರಿಧಾನ್ಯಗಳು ಪ್ರಾಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್ ಬೆಂಗಳೂರು. ಈಗ ಮೊದಲಿಗೆ ಒಂದು ಪ್ರಕಟಣೆ ಕೇಳೋಣ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಪ್ರಕಟಣೆ ಕೇಳಿದ್ರಿ, ಈಗ ನಿತ್ಯ ಮೇಘ ಸಂದೇಶ ಕೇಳೋಣ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 60%. ಬೀದರ್, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ 70%, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ 65% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣಿನ ಮಗ, ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಸೇಡಂ ತಾಲೂಕಿನ ಕೊಡ್ಲಾ ಗ್ರಾಮದ ಪ್ರಗತಿಪರ ರೈತರಾದ ಸೋಮನಾಥ್ ರೆಡ್ಡಿ ಪೂರ್ಮಾ ಅವರೊಂದಿಗೆ ಮಾತುಕತೆ. ಇವರನ್ನ ಮಾತನಾಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ, ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಸೇಡಂ ತಾಲೂಕು ಕೋಡ್ಲಾ ಗ್ರಾಮದ ಸಾವಯವ ಕೃಷಿಕರಾಗಿರುವಂತಹ ಸೋಮನಾಥ ರೆಡ್ಡಿ ಪೂರ್ಮ ಅವರಿದ್ದಾರೆ. ತಮಗೆಲ್ಲ ಪರಿಚಯದ ನಮ್ಮ ನಾಡಿನೊಳಗ ಸಾವಯವ ಕೃಷಿಕ ಅಂತಾನೆ ಸೋಮನಾಥ ರೆಡ್ಡಿ ಅವರು ಖ್ಯಾತರಾಗಿದ್ದಾರೆ. ಬಹುಶಃ ಗುಲ್ಬರ್ಗಾ ಜಿಲ್ಲೆಯೊಳಗ ಸಾವಯವ ಕೃಷಿಯ ಆಂದೋಲನವನ್ನ ಶುರು ಮಾಡಿದವರು ಸೋಮನಾಥ ರೆಡ್ಡಿ ಅವರು. ಮೊದಲಿಂದಲೂ ಕೂಡ ಸಾವಯವದ ಬಗ್ಗೆ, ನೈಸರ್ಗಿಕ ಕೃಷಿ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಂಡು ರಾಷ್ಟಮಟ್ಟದ ಪ್ರಶಸ್ತಿಗಳನ್ನು ಕೂಡ ಅವರು ಇಲ್ಲಿವರೆಗೂ ತಗೊಂಡಿದ್ದಾರೆ. ನಮ್ಮ ನಾಡಿನ ರೈತರೆಲ್ಲರಿಗೂ ಚಿರಪರಿಚಿತರಾಗಿರುವಂತಹವರು. ಅವರ ಅನುಭವಗಳು ಏನದಾವ, ಇಲ್ಲಿ ತನಕ ಸಾಗಿ ಬಂದಂತಹ ಒಂದು ಸಾವಯವದ ಹಾದಿ ಯಾವ ಅನುಭವ ಹೇಳುತ್ತದೆ ಅನ್ನೋದನ್ನ ಅವರಿಂದ ಕೇಳೋಣ. ನಮಸ್ಕಾರ ರೆಡ್ಡಿ ಅವರು. ನಮಸ್ಕಾರ. ಇಷ್ಟು ವರ್ಷ ನೀವು ಸಾಧನೆ ಮಾಡಿದ್ದೀರಿ ಸಾವಯವದೊಳಗೆ, ಏನ್ ಅನ್ನಿಸ್ತದೆ ಈಗ ನಿಂತು ನೋಡಿದ್ರೆ? ಸಾವಯವ ಕೃಷಿ ಅಂತಕ್ಕಂತ ಒಂದು ಇದರಲ್ಲಿ ಏನಂದ್ರೆ, ಮಣ್ಣಿನಿಂದ ಸ್ವಾವಲಂಬಿ ಆಗಬೇಕು, ನೀರಿನಿಂದ ಸ್ವಾವಲಂಬಿ ಆಗಬೇಕು, ಬೀಜದಿಂದ ಸ್ವಾವಲಂಬಿ ಆಗಬೇಕು. ಪ್ರತಿಯೊಂದು ನಮ್ಮ ಒಂದು ಸಾಯದಲ್ಲಿಂದ ಸ್ವಾವಲಂಬಿ ಆದಾಗ ಮಾತ್ರ ನಮ್ಮ ಅದ್ಭುತವಾದಂತಹ ಕೃಷಿ ಅನ್ಲಿಕ್ಕೆ ಸಾಧ್ಯ. ಇಲ್ಲಿ ಏನಂತಂದ್ರೆ, ಖರ್ಚು ಜಾಸ್ತಿಯಾಗಿ ನಮ್ಮ ಹೀಳ್ನಪ್ಪ ಅಂದ್ರೆ ಪೂರ್ತಿ ಹಿಳುಮುಖ ಆಗ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಇವತ್ತ ಪ್ರಕೃತಿ ಅದರ ಲಯಕ್ಕೆ ಹೊಂದಿಸಬೇಕು ನಮಗೆ. ಇವತ್ತ ವ್ಯವಸಾಯ ಅದರ ಬಿಟ್ಟು ವಿರುದ್ಧ ದಿಕ್ಕಿಗೆ ನಾವು ಹೋದಾಗ ಮಾತ್ರ ನಮ್ಮ ವ್ಯವಸಾಯದಲ್ಲಿ ಏರುಪೇರು ಆಗದಂತೂ ಹೆಚ್ಚಿನ ನಿಸರ್ಗದ ಜೊತೆಗೆ ನಾವು ಹೋಗಬೇಕಾಗ್ಯದ. ಇವತ್ತೇನಂದ್ರೆ ಮೊದಲನೇದ್ದು ಪ್ರಕೃತಿ ಯಾವ ಕಾಲಕ್ಕೆ ಯಾವ ಬೆಳೆಯನ್ನು ಹಾಕಬೇಕೆಂದು ಗೊತ್ತುಪಡಿಸಿದ್ದು ಅದೇ ಕಾಲದಲ್ಲಿ ಆ ಬೆಳೆಯನ್ನು ಹಾಕಿದಾಗ ಮಾತ್ರ ಅದು ಸಂಪೂರ್ಣವಾಗಿ ನಮಗೆ ಒಳ್ಳೆ ಅದ್ಭುತವಂತ ಇಳುವರಿ ಬರಬಹುದು. ಮತ್ತೆ ನಮ್ಮ ಮಣ್ಣಿನಲ್ಲಿ ನಮ್ಮ ಹವಾಮಾನಕ್ಕೆ ಹೊಂದಿಕೊಳ್ತಕ್ಕಂಥ ಎಲ್ಲಾ ಬೆಳೆಗಳು ಬೆಳೀತಕ್ಕಂಥದ್ದು ಎರಡನೇದ್ದು. ಮೂರನೇದ್ದು ಮಣ್ಣಿನಿಂದ ಪೋಷಕಾಂಶಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಮಣ್ಣಿಗೆ ಪೋಷಕಾಂಶ ಕೊಡತಕ್ಕಂಥ ಬೆಳೆಗಳು ಒಂದರ ನಂತರ ಒಂದು ಬರುವಂತೆ ಆಗ್ತಕ್ಕಂಥದ್ದು. ಇನ್ನು ನಾಲ್ಕನೇದ ಏನಂದ್ರೆ ಅಲ್ಪವಾದಿ ಮತ್ತು ದೀರ್ಘವಾದಿ ಬೆಳೆಗಳು, ಬೇರುಗಳು ಬಿಡ್ತಕ್ಕಂಥದ್ದು ಡೀಪ್ ಆಗಿ ಬಿಡ್ತಕ್ಕಂಥ ಬೇರುಗಳು ಮತ್ತು ಮೇಲೆ ಸ್ವಲ್ಪ ಬೆಳೀತಕ್ಕಂಥ ಬೇರುಗಳು, ಇದರಿಂದ ಕೂಡ ಭೂಮಿ ಪರಿವರ್ತನೆ ಆಗ್ತದೆ. ಇನ್ನು ಒಂದೇನಂದ್ರೆ ಬೆಳೆಯ ಐದನೇ ದಿನದ ಪರಿವರ್ತನೆ ಮಾಡತಕ್ಕಂಥದ್ದು. ಆರನೇದ್ದೇನೆಂದ್ರೆ ಒಂದು ಬೆಳೆಯ ಉಳುಕಿಯನ್ನು ಇನ್ನೊಂದು ಬೆಳೆಗೆ ಗೊಬ್ಬರವಾಗಿ ಕೊಡ್ತಕ್ಕಂಥದ್ದು. ಇವತ್ತು ನಾವು ಸಮ್ಮಿಶ್ರ ಬೆಳೆ ಅಂದ್ರೆ ತೊಗರಿಯಲ್ಲಿ ಸಾಕಷ್ಟು ಜನ ಉದ್ದು ಹಾಕ್ತೀವಿ, ಇವತ್ತು ಸೋಯಾಬೀನ್ ಹಾಕ್ತೀವಿ, ರಾಶಿ ಮಾಡಿದ್ಮೇಲೆ ಆ ಉದ್ದಿನಲ್ಲಿ ಇರತಕ್ಕಂಥ ಗಂಟು ಇರ್ತಾವೆ ನೈಟ್ರೋಜನ್ ಇದರ ಸಸಾರಜನಕ ಏನೋ ಮುಂದಿನ ಬೆಳಿಗ್ಗೆ ಏನಪ್ಪಾ ಅಂದ್ರೆ ಗೊಬ್ಬರವನ್ನಾಗಿ ಕೊಡ್ತದದು. ಗಂಟುಗಳೇನಿರ್ತಾವೆ ಅಂತವೆಲ್ಲ ಮಾಡೋದ್ರಿಂದ ಒಂದು ಬೆಳೆಯ ಉಳಿಕೆಯನ್ನು ಇನ್ನೊಂದು ಬೆಳೆಗೆ ಗೊಬ್ಬರವಾಗಿ ಕೊಟ್ಟಂಗತ್ತದ. ಇನ್ನೊಂದೇನಂದ್ರೆ ಏಳನೇ ದಿನ ಅಂದ್ರೆ ಒಂದೇ ಭೂಮಿಯಲ್ಲಿ ಪದೇ ಪದೇ ಒಂದೇ ಬೆಳೆ ಹಾಕದಿರೋದು. ಈ ರೀತಿ ವ್ಯವಸಾಯ ಮಾಡಿದಾಗ ನಮ್ಮ ಪ್ರಕೃತಿಯ ಲಯಕ್ಕೆ ಹೊಂದಿಕೊಂಡು ನಮ್ಮ ಬಹುಪಾಲು ಬೆಳೆಗಳಿಗೆ ನಿಸರ್ಗನೇ ನಿರ್ವಹಣೆ ಮಾಡ್ತಾವೆ, ನಾವೇನು ಮಾಡಲಿಕ್ಕೆ ಬೇಕಾಗಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಏನಪ್ಪಾ ಅಂದ್ರೆ ನಮ್ಮ ಪ್ರಕೃತಿಯ ಲಯಕ್ಕೆ ಹೊಂದಿಸಬೇಕಾಗುತ್ತೆ ನಮ್ಮ ಕೃಷಿ ಅಂತಕ್ಕಂಥದ್ದು. ಅದಕ್ಕೆ ನಿಜವಾಗಿ ಈ ರೀತಿ ಕೃಷಿ ಮಾಡಿದಾಗ ಇವತ್ತು ವರ್ಮಿ ಕಾಂಪೋಸ್ಟ್ ಗೆ ಸಾಕಷ್ಟು ಏನಪ್ಪ ದುಡ್ಡು ಸಬ್ಸಿಡಿ ಮುಖಾಂತರ ಕೊಡ್ಲಾತಾರೆ, ಇವತ್ತು ಬಯೋಡೆಸ್ಟ್ ಗೆ ಕೊಡ್ಲಾತಾರೆ, ಇವತ್ತು ಬಯೋಗ್ಯಾಸ್ ಅಂತ ಹೇಳಿ ಕೊಡ್ಲಾತಾರೆ, ಈಗ ಸೋಲಾರ್ ಅಂತೇಳಿ ಸಾಕಷ್ಟು ಎಲ್ಲಾನು ಕೊಡ್ಲಾಗತ್ತಾರೆ. ಅದನ್ನೇನಪ್ಪ ಅಂದ್ರೆ ಉಪಯೋಗ ಮಾಡಿಕೊಂಡು ಸರಿಯಾಗಿ ಮಾಡಿದಾಗ ಮಾತ್ರ ಭೂಮಿನೂ ಸದೃಢವಾಗಿರ್ತದೆ, ಮತ್ತಿನ್ನೊಂದೇನಂದ್ರೆ ಒಳ್ಳೆ ನಮ್ಮ ಹೀಲ್ಡ್ ಕೂಡ ಜಾಸ್ತಿ ಬರಲಿಕ್ಕೆ ಸಾಧ್ಯ. ರೆಡ್ಡಿ ಅವರ, ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ ರೈತರೊಳಗೆ ಏನ್ ಆತಂಕ ಅಂತಂದ್ರೆ, ಈಗ ನಾವು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬರಬೇಕಾದ್ರೆ ಬಹಳಷ್ಟು ತೊಂದರೆ ಆಗ್ತದೆ, ಇಳುವರಿ ಒಳಗೆ ಕಡಿಮೆ ಆಗುವಂತಹ ಸಾಧ್ಯತೆಗಳಿರ್ತಾವ, ಇಂಥ ಒಂದು ದ್ವಂದ್ವಗಳು ಕೂಡ ಇದ್ದಾರೆ. ಆದರೂ ಕೂಡ ಇವತ್ತಿನ ದಿವಸದೊಳಗೆ ಏನು ಸಾವಯವ ಕೃಷಿ ಮಿಷನ್ ಮಾಡ್ತಾ ಇರುವಂತಹ ಕೆಲಸದಿಂದಾಗಿ ನಿಮ್ಮಂತಹ ರೈತರಿಂದಾಗಿ ತಿಳುವಳಿಕೆ ಬರ್ತದ ಸಾವಯವಕ್ಕೆ ಹೋಗ್ಬೇಕಪ್ಪ ನಾವು ಅನ್ನುವಂಥದ್ದು, ಯಾವ ರೀತಿ ಅವರು ಯಾವುದೇ ತೊಂದರೆ ಆಗ್ಲಾರ್ದಂಗ ವರ್ಗಾವಣೆ ಮಾಡ್ಕೋಬಹುದು ರಾಸಾಯನಿಕದಿಂದ ಸಾವಯವಕ್ಕೆ ಸಂಪೂರ್ಣವಾಗಿ ಅವಲಂಬಿತರಾಗುವ ನಿಟ್ಟಿನೊಳಗೆ ಯಾವ ರೀತಿ ಕೆಲಸ ಮಾಡಬಹುದು? ಅದೇ ಸರ್, ನಾನು ಹೇಳಿದ್ರಲ್ಲ ಎಲ್ಲಿವರೆಗೆ ಭೂಮಿಯಲ್ಲಿ ಪದೇ ಪದೇ ಒಂದೇ ಬೆಳೆ ಆಗ್ತೀವಿ ಅಂದ್ರೆ ಸಾಧ್ಯನಿಲ್ಲ ಸರ್. ನಾವು ಎಷ್ಟು ರಾಸಾಯನಿಕ ಹಾಕಿದ್ರು ಇಳುಮುಖನೇ ಆಗ್ತದೆ, ಭೂಮಿಯಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಕೂಡ ನಶಿಸಿ ಹೋಗ್ಬಿಡ್ತಾವ, ಮುಂದಿನ ಬೆಳೆಗೆ ಕೂಡ ಒಂದು ಇದು ಸಿಗಂಗಿಲ್ಲ ನಮಗೆ. ಅದಕ್ಕೆ ಏನಪ್ಪ ಅಂದ್ರೆ ಬೆಳೆ ಇಳಿಮುಖನೆ ಆಗ್ತದ ಹೊರತಾಗಿ ಅದರಿಂದ ಲಾಭ ಆಗಂಗಿಲ್ಲ. ರಾಸಾಯನಿಕ ಆಗೋದ್ರಿಂದ ಭೂಮಿ ಇಷ್ಟೇನಪ್ಪ ಅಂದ್ರೆ ಪೂರ್ತಿ ಗಟ್ಟಿಯಾಗಿ ಮಣ್ಣಿನಲ್ಲಿ ಏನಪ್ಪ ಅಂದ್ರೆ ನೀರಿನ ತೇವಾಂಶ ಇಡತಕ್ಕಂಥದ್ದು ಕೂಡ ಕಠಿಣ ಆಗ್ತದೆ, ಮತ್ತೆ ಬಿದ್ದಂತ ಮಳೆ ನೀರಿನ ಪೂರ್ತಿ ಹೊರಗೆ ಹೋಗ್ತದೆ. ಇವೆಲ್ಲ ಸಾಕಷ್ಟು ಸಾವಯವ ಕೃಷಿ ಒಂದೇ ಅಂದ್ರೆ ಈ ಬಿದ್ದಂತ ನೀರನ್ನ ಸಹಿತ ನಮ್ಮ ಭೂಮಿಯಲ್ಲಿ ಇಂಗಿಸ್ತಕ್ಕಂಥದ್ದು. ಇವತ್ತು ಚೌಕ್ ಮಡಿ ಆಗಿರ್ಬೋದು, ಇವೆಲ್ಲ ಮಾಡೋದ್ರಿಂದ ಬಹಳ ಒಳ್ಳೆಯ ಒಂದು ಅದ್ಭುತ ಅಂತ ನಮ್ಮ ಕೃಷಿಗೆ ಏನಪ್ಪ ಅಂದ್ರೆ ಒಂದಕ್ಕೊಂದು ಪ್ರೇರಣೆ ಕೊಟ್ಟು ಏನಪ್ಪ ಅಂದ್ರೆ ಇಳುವರಿಯಲ್ಲಿ ಕೂಡ ಜಾಸ್ತಿ ಆಗ್ತದೆ. ಅಂತ ಏನು ನಾವು ಬೇರೆ ಹಿಂದೇನು ಹಿರಿಯರು ಮಾಡಿದ್ರೆ ಅದನ್ನು ಮಾಡದೆ ಇವತ್ತು ನಿಜವಾಗಿ ಅಂತ ಸಾವಯವ ಕೃಷಿ ಅಂತ ಹೇಳಬಹುದು. ಇವತ್ತು ಒಬ್ಬ ಸಾಮಾನ್ಯ ರೈತ ಈಗ ಸಾವಯವ ಕೃಷಿ ಮಾಡಬೇಕು ಅಂತಂದಾಗ ಅವನ ಹತ್ತಿರ ಏನೇನು ಸಂಪನ್ಮೂಲ ಇರಬೇಕಂತೀರಿ? ಇವತ್ತು ಸಂಪನ್ಮೂಲಗಳು ಕೃಷಿಯಲ್ಲಿ ಬೆಳೀತಕ್ಕಂತ ಏನಪ್ಪಾ ಅಂದ್ರೆ ತಾಜ್ಯ ವಸ್ತುಗಳು ಭೂಮಿಗೆ ಮತ್ತೇನಪ್ಪಾ ಅಂದ್ರೆ ನಾವು ಕೊಡಬೇಕು. ಅದನ್ನ ಬಿಟ್ಟು ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ತಾಜ್ಯ ವಸ್ತುಗಳು, ಇವತ್ತು ಜೋಳದ ಕೊಯ್ಲು ಆಗಿರ್ಬೋದು, ತೊಗರಿ ಕೊಯ್ಲು ಆಗಿರ್ಬೋದು, ಉದ್ದಿನ ಕೊಯ್ಲುಗಳಾಗಿರ್ಬೋದು, ಇವೆಲ್ಲ ಆಯ್ದ ಕೇಸಿ ಸೊಟ್ಟ ಕೇಸಿ ಭೂಮಿಯಲ್ಲಿ ಇರ್ತಕ್ಕಂಥ ಜೀವ ಪೋಷಕಗಳಿಗೆ ತಿನ್ಲಕ್ಕ ಹಾರಿಲ್ದಂಗ ಏನ್ ಮಾಡ್ಲತ್ತಾರೆ ಇವರು, ಅದು ಬಹಳ ದೊಡ್ಡ ಒಂದು ತಪ್ಪಂತ ನಾನು ಹೇಳಕತ್ತೀನಿ. ಯಾಕಂದ್ರೆ ಭೂಮಿಯಲ್ಲಿ ಎಷ್ಟು ತಾಜ್ಯ ವಸ್ತು ನಮ್ಮ ಭೂಮಿಗೆ ನಾವು ಇದು ಮಾಡ್ತೀವಿ ಅಂದ್ರೆ ಈ ಎಲ್ಲ ಜೀವಾಮೃತ ಇಂಥವೆಲ್ಲ ಹೊಡೆದಾಗ ಏನಪ್ಪಾ ಅಂದ್ರೆ ಜೀವಾಣುಗಳು ಜಾಸ್ತಿಯಾಗಿ ತಾನೇ ವರ್ಮ್ಸ್ ಏನಪ್ಪಾ ಅಂದ್ರೆ ಎಷ್ಟು ಒಳಗಿದ್ರು ಮೇಲೆ ಬಂದ ಕೇಸಿನ ಭೂಮಿ ಆಳವಾಗಿ ತೂತಾಕಿ ಮಳೆ ಬಿದ್ದಂತ ನೀರೇನದ ನೀರು ಹಿಂಗಿಸ್ಲಕ ಮತ್ತ ನಮ್ಮ ಬೆಳಿಗ್ಗೆ ಏನಪ್ಪಾ ಅಂದ್ರೆ ಒಳ್ಳೆ ಪೋಷಕಾಂಶ ಕೂಡ ಚಿಕ್ಕ ಬೆಳೆಗೆ ಸಪೋರ್ಟ್ ಕೊಟ್ಟಂಗ ಆಗ್ತದೆ. ಸಾಕಷ್ಟು ನಮ್ಮ ಭಾಗದೊಳಗೆ ಬೇವು ಚಲೋತ್ನಾಗಿ ಬೆಳೀತದ, ಅದರಿಂದ ಸಾಕಷ್ಟು ಅನುಕೂಲ ಕೂಡ ನಮ್ಮ ರೈತರಿಗೆ ಆಗ್ತದ, ಕೀಟನಾಶಕಗಳ ಮೇಲೆ ಯಾವುದೇ ಖರ್ಚು ಕೂಡ ಬರುವುದಿಲ್ಲ. ಇಂಥ ಒಂದು ದೃಷ್ಟಿಯೊಳಗೆ ಬೇವಿನ ಮೂಲದ ಕೀಟನಾಶಕಗಳನ್ನು ತಯಾರು ಮಾಡುವಂತಹ ಒಂದು ನಿಟ್ಟಿನೊಳಗೆ ರೈತರು ಯಾವ ರೀತಿ ಕೆಲಸ ಮಾಡಬಹುದು ಅಂತೀರಿ? ಅಲ್ಲ ಮಾಡ್ಬೇಕ್ರೆ, ಸಂಪೂರ್ಣವಾಗಿ ಮೈಮುರಿದು ಮಾಡಿದಾಗ ಮಾತ್ರ ಸಾಧ್ಯ. ಕೀಟನಾಶಕ ಒಂದೇ ಅಲ್ಲ, ಇವತ್ತ ಬೇವಿನ ಬೀಜದ್ದು ಹೇಳ್ಬೇಕಾದ್ರೆ ಇವತ್ತು ಹರಳು ಗೊಬ್ಬರ ಅಂತೇಳಿ ತಯಾರು ಮಾಡ್ತೀವಿ ಇವತ್ತು. ಯಾಕಂದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆಕ ಒಳ್ಳೆ ಒಬ್ಬ ವಿಜ್ಞಾನಿ ಡಾಕ್ಟರ್ ಹೇಮಂತ್ ಹೆಗಡೆ ಅವರು ಇದನ್ನ ಅರಿವು ಮೂಡಿಸುವಂತ ಪುಣ್ಯಾತ್ಮತ ಒಂದು ನಿಜವಾಗತ್ತ ಹೇಳ್ತಿದ್ದ. ಇವತ್ತು ವರ್ಮಿ ಕಾಂಪೋಸ್ಟ್ ಕಾಂಪೋಸ್ಟ್ ಹಾಕಿದ್ರೆ ಮನುಷ್ಯ ರೊಟ್ಟಿ ತಿನ್ನಂಗ ಆಗ್ತದೆ, ಹರಳು ಗೊಬ್ಬರ ಹಾಕೋದ್ರಿಂದ ಸೇಬು ತಿನ್ನಂಗ ಆಗ್ತದೆ ಅಂತ ಹೇಳ್ತಿದ್ರು ಅವರು. ನಿಜವಾಗಿ ನಮ್ಮ ಸತ್ಯದಂತ ಮಾತಂತ ನಾನು ಹೇಳ್ಬೋದು. ಅವ್ರು ಹೇಳ್ತಿರೋದು ಮಾಗಿದ ತಿಪ್ಪಿ ಗೊಬ್ಬರ ಒಂದು ಕ್ವಿಂಟಲ ಗೊಬ್ಬರದಲ್ಲಿ 30 ಲೀಟರ್ ಗೋಮೂತ್ರ ಹಾಕಿ ಅದರಲ್ಲಿ ಒಂದು 2 ಕಿಲೋ ರಾಕ್ ಫಾಸ್ಫೇಟ್ ಒಂದು 5 ಕಿಲೋ ಬೇವಿನ ಬೀಜದ ಪುಡಿ ಹಾಕಿ ಸರಿಯಾಗಿ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಮಾಡಿ ಅದರಲ್ಲಿ ಚೀಲದಲ್ಲಿ ತುಂಬಿ ಒಂದು ನೆರಳಲ್ಲಿ ಹಾಕಿದಾಗ ಒಳ್ಳೆ 41 ದಿನದ ಗೊಬ್ಬರ ಆಗ್ತದೆ, ಅದ್ಭುತವಂತ ಗೊಬ್ಬರ ತಯಾರಾಗ್ತದೆ. ಅದೇ ಗೊಬ್ಬರ ನೀವು ಸಾಕಷ್ಟು ಏನಪ್ಪ ಎಷ್ಟಾದ್ರೂ ಭೂಮಿಗೆ ಹಾಕಿದಾಗ ಅದೇ ಭೂಮಿಗೆ ಏನಪ್ಪಾ ಅಂದ್ರೆ ಜೀವಾಮೃತ ಕೊಟ್ಟಂಗಾಗ್ತದೆ ಅಂತ ಹೇಳ್ತಿದ್ರು ಅವರು. ಇವತ್ತದ ಸತ್ಯದ ಮಾತು ನಾವು ಸ್ವಲ್ಪ ಹೋದರ್ಸ ಜಾಸ್ತಿನೇ ಅದನ್ನ ಹರಳು ಗೊಬ್ಬರ ನಾವು ಮಾಡಿ ಇದು ಮಾಡಿ ನೋಡಿದಾಗ ಮಾತ್ರ ಭೂಮಿ ಸಹಿತ ಬಹಳ ಮೆತ್ತಗ ಒಂದು, ಯಾಕಂದ್ರೆ ಅಲ್ಲಿ ಜೀವಾಣುಗಳಿಗೆ ಹೊಸ ಚೈತನ್ಯ ಜೀವಾಮೃತ ಕೊಟ್ಟಂಗೆ, ಅದಕ್ಕೆ ಅದನ್ನು ಕೂಡ ಬಹಳ ಒಳ್ಳೇದು. ಇವತ್ತು ಬೇವಿನ ಬೀಜದ ಕಷಾಯ ಅಂತೂ ಬಹಳ ಮುಖ್ಯವಾದಂತದ್ದು, ಅದು ಈಗ ಸಾಮಾನ್ಯ ರೈತರಿಗೆ ಎಲ್ಲ ಅದು ಗೊತ್ತಿದ್ದಂತ ಮಾತೆ. ಅದು ಗಿಡ ಕೈ ಆಗದಿಂದ ಅದು ಹುಳ ಸಾಯ್ಲಿಕ್ಕಿಲ್ಲ, ಆದ್ರೆ ಉಪವಾಸ ಬಿಡುತ್ತೆ, ತಿನ್ನಂಗಿಲ್ಲ ಅದು. ಅದರಿಂದ ಬೇವಿನ ಎಣ್ಣೆ ಹೊಡೆದಿಂದ ಅದರ ಸಂತಾನಾಭಿವೃದ್ಧಿ ಕೂಡ ಸಾಕಷ್ಟು ಕಮ್ಮಿ ಆಗ್ತಂತಕ್ಕಂತ ಮಾತನ್ನು ಹೇಳ್ತಾರೆ. ಅಂತ ಒಂದು ದಿವ್ಯವಾದಂತಹ ಶಕ್ತಿ ಅದ ನಮ್ಮ ಭಾರತ ದೇಶದಲ್ಲಿ. ಇವತ್ತು ಬೇರೆ ದೇಶದ ನಮ್ಮ ದೇಶದ ಉಪಯೋಗ ಮಾಡಿಕೊಂಡು ಎಷ್ಟೋರು ಅದೇ ಎಣ್ಣೆ ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಮತ್ತೆ ಉಲ್ಟಾ ಕಳಿಸಲಾಗತ್ತಾರ. ಅದನ್ನ ರೈತರೆಲ್ಲ ಹೊರತಕ್ಕಿಸಿ ಈ ಒಂದು ಸಾವಯವ ಕೃಷಿ ಮೇಲೆ ಇವನ್ನೆಲ್ಲ ಅಳವಡಿಸಿಕೊಂಡು ಮಾಡಿದಾಗ ಮಾತ್ರ ಒಳ್ಳೆಯ ಒಂದು ಲಾಭದಾಯಕ ಕೃಷಿ ಆಗಲಿಕ್ಕೆ ಸಾಧ್ಯ. ಈಗ ನಾವು ಬಹಳಷ್ಟು ರೈತರು ಹೇಳೋದನ್ನ ಕೇಳ್ತೀವಿ, ಏನಪ್ಪಾ ಅಂತಂದ್ರೆ ಈ ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡ್ಕೋಬೇಕು ಅಂತಂದಾಗ ಈ ನಮಗೆ ಸೆಗಣಿ ಸಿಗುವುದಿಲ್ಲರಿ, ಬಹಳಷ್ಟು ಸಮಸ್ಯೆ ಆಗ್ತದೆ, ಇಂಥ ಒಂದು ಪರಿಸ್ಥಿತಿಯನ್ನು ಅವ್ರು ಹೇಳ್ತಾರೆ. ಈಗ ಅಂತಹ ಒಂದು ಸಂದರ್ಭದೊಳಗೆ ಈಗ ಎರೆಗೊಬ್ಬರ ತಯಾರು ಮಾಡ್ಕೊಳ್ಳೋದಾಗ್ಲಿ, ಗೋಮೂತ್ರವನ್ನು ಉಪಯೋಗ ಮಾಡ್ಕೊಳ್ಳೋದಾಗ್ಲಿ, ಸಗಣಿಯನ್ನ ಬಳಸೋದಾಗ್ಲಿ, ಎಲ್ಲಿದಾದ್ರೂ ಒಂದು ತಂದು ಬಳಸೋದಾಗ್ಲಿ, ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೋಬಹುದು ಅಂತೀರಿ ರೈತರು? ರೈತನ ಮನೆಯಲ್ಲಿ ದನ ಕರುಗಳಿಲ್ಲಕರ ಕೃಷಿನೇ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ನಿಜವಾಗಿ ಇವತ್ತು ಏನಾಗಿದೆ ಅಂದ್ರೆ ಪ್ರತಿಯೊಂದು ಇವತ್ತು ಗೋ ಸಂಪತ್ತು ಏನಪ್ಪ ಅಂದ್ರೆ ದೇಶದ ಅಮೂಲ್ಯ ಸಂಪತ್ತು ಅಂತ ಅದನ್ನು ಹೇಳಬಹುದು. ಯಾಕಂದ್ರೆ ಇವತ್ತು ಅದಕ್ಕಿಂತ ಒಂದು ವಿಪತ್ತು ನಾವು ಒದಗಿಸಲಾಗತ್ತೆ. ಇವತ್ತು ನಿಜವಾಗಿ ಏನಪ್ಪಾ ಅಂದ್ರೆ ನಾವು ಹುಟ್ಟಿ ಒಂದು ಎರಡು ವರ್ಷದವರೆಗೆ ತಾಯಿ ಎದೆಯಾಲು ಕುಡಿಬಹುದು, ಆದ್ರೆ ಒಂದ್ ವೇಳೆ ತಾಯಿಯ ಎದೆಯಾಲು ಇಲ್ಲಕರೆ ಎರಡನೇ ತಾಯಿ ನಮಗೆ ಗೋಮಾತೇನೆ. ಭೂಮಾತೆಗೆ ಏನಪ್ಪ ಅಂದ್ರೆ ಈ ಗೋಮೂತ್ರ ಮತ್ತೆ ಸಗಣಿ ಏನಪ್ಪ ಅಂದ್ರೆ ಜೀವಾಮೃತವಾಗಿ ಫಲವತ್ತತೆ ಕೂಡ ಕಾಪಾಡ್ತಾ ಇರುತ್ತೆ. ಮಾತೆಯಾಗಿ ಹಾಲುಣಿಸಿ ಗೋಮಾತೆ ಇವತ್ತು ರೈತರ ಪಾಲಿಗೆ ದೇವರಾಗಿ ಜಗತ್ತಿನ ಜನರಿಗೆ ಅನ್ನ ಬೆಳೆದು ಕೊಡಲು ನಗೋತ್ತ ದುಡಿಯುವ ಬಸವಗಳು ಇವತ್ತು ಕಟಕರ ಪಾಲನೆ ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿ ಆದಾಗ ನಮಗೆ ಸಗಣಿ ಎಲ್ಲಿಂದ ಸಿಗ್ತದೆ, ನಮ್ಮ ಕೃಷಿಯಲ್ಲಿ ಬದುಕಿಗೆಲ್ಲ ಒಳ್ಳೆಯದಾಗ್ತದೆ. ಮನೆಯಲ್ಲಿ ದನ ಕರುಗಳು ಇರಕ್ಕೆ ಅದು ಕೃಷಿನೇ ಅಲ್ಲ ಅದು. ಆದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಇವತ್ತು ಪ್ರತಿಯೊಬ್ಬ ರೈತರೇನಪ್ಪ ನಿಜವಾಗಿ ಈ ಎಲ್ಲ ಆಕಳಾಗಿರ್ಬೋದು, ದನ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಇಂಥವೆಲ್ಲ ಏನಪ್ಪ ಅಂದ್ರೆ ಸಂಪತ್ತು ಇದ್ದಾಗ ಮಾತ್ರ ನಮ್ಮ ಹತ್ರ ಒಳ್ಳೆ ಈ ಸಾವಯವ ಕೃಷಿಗೆ ನಾಂದಿ ಹೇಳಕ್ ಸಾಧ್ಯ ಅಂತ ನಾನು ಹೇಳ್ಬೋದು. ತಾವು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ರೆ ಸಾವಯವ ಕೃಷಿ ಮಾಡ್ತಾ? ನಮ್ಮ ತಾತನ ಹಿಡಿದು ನಾವು ಕೃಷಿ ಮಾಡ್ತಾನೆ ಇದೀವಿ. ನಮ್ಮ ತಂದೆಯವ್ರನ್ನ ಪೂರ ಕೃಷಿಯಲ್ಲೇ ತುಂಬಾ ಅವರು ಆಸಕ್ತಿ. ನಮ್ಮದು ಒಟ್ಟಿಗೆ ಟೋಟಲಿ 5 ಮಂದಿ ಅಂತಂದ್ರೆ ನೋಡಬೇಕ 102 ಎಕರೆ ಜಮೀನು ಸಂಪೂರ್ಣವಾಗಿ ವ್ಯವಸಾಯ ಮಾಡೋದಕ್ಕೆ ದುಡಿಲಕ್ಕ ಒಬ್ಬನೇ ಒಬ್ಬ ಒಳ್ಳೆ ಮಗ ಅಂತ ಅಂಕಿಸಿ ನನಗೆ ಪ್ರೋತ್ಸಾಹ ಕೊಟ್ಟಂಗ ಸ್ವಲ್ಪ ನಾನು ಓದ ಕಡೆ ಲಕ್ಷ್ಯ ಹೋಗ್ಲಿಲ್ಲ ಮಾಡಿದ ಕೃಷಿನೇ. ಈಗ ಸಾವಯವ ಕೃಷಿ ನೀವು ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ನೀವು ನಿಮ್ಮ ಕೃಷಿಯೊಳಗೆ ತಂದುಕೊಂಡ್ರಿ? ಸಾಕಷ್ಟು ಬದಲಾವಣೆಗಳು ಆಗ್ಯಾವ. ಆದ್ರೆ ಈಗ ಇತ್ತೀಚೆಗೆ ಏನಂದ್ರೆ ಒಂದು ಮಳೆ ಬಂತು, ಅಲ್ಲಿಂದ ಏನಾದ್ರೆ 2-3 ತಿಂಗಳು ಹೋಯ್ತು, ಹಿಂಗಾಗಿ ಸ್ವಲ್ಪ ಬೆಳೆ ಹೆಚ್ಚಕ ಮಾದನು ಕೂಡ ಪರವಾಗಿಲ್ಲ. ಈಲ್ಡ್ ಮಾತ್ರ ನನಗನಿಸ್ತದೆ ಈಗ ಎಲ್ಲರೂ ನಮ್ಮಲ್ಲಿ ಉದ್ದು ಎಕರೆ 60 ಚೀಲ ಬಂದ್ರೆ ನಮ್ಮ 1.5 ಚೀಲದ 2 ಚೀಲ ತನಕ ಬಂದಂತ ನಾನು ಮನಸ್ಸಿಗೆ ನಮಗೆ ಖಾತ್ರಿ ಆಗಿದೆ. ಯಾಕಂದ್ರೆ ಮಳೆ ಇಲ್ಲಕ್ಕೂ ಕೂಡ ನಾವು ಚೌಕ್ ಮಡಿ ಮಾಡೋದಾಗ್ಲಿ ಅಥವಾ ಇವೆಲ್ಲ ತಾಜ್ಯ ವಸ್ತುಗಳು ಏನಪ್ಪ ಭೂಮಿಯಲ್ಲಿ ಏನಪ್ಪ ಅಂದ್ರೆ ಮರುಬಳಕೆ ಮಾಡೋದ್ರಿಂದ ಏನಪ್ಪ ಅಂದ್ರೆ ತೇವಾಂಶ ಜಾಸ್ತಿ ಹಿಡಿದಿಟ್ಟು ಬಿದ್ದಂತ ಮಳೆಯಲ್ಲೇ ಸಾಧ್ಯದಷ್ಟು ನಮಗೆ ಬೆಳೆ ಬರಲಿಕ್ಕೆ ಸಾಧ್ಯ. ಎರೆಗೊಬ್ಬರ ನಾವು ಸತತವಾಗಿ 4-5 ವರ್ಷ ಹಾಕಿದ ಮೇಲೆ ಅಷ್ಟೇನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಭೂಮಿಯಲ್ಲಿ ತತ್ತಿಗಳಂತೂ ಹೋಗಿರ್ತಾವ, ಅಲ್ಲಿ ಭೂಮಿಯಲ್ಲಿ ಬಿದ್ದಿರ್ತಕ್ಕಂಥ ತಾಜ್ಯ ವಸ್ತುನ ತಿಂದಕ್ಕೆಸಿ ಅವು ಮತ್ತೇನಪ್ಪ ಅಂದ್ರೆ ಸಂತಾನಾಭಿವೃದ್ಧಿ ಅಲ್ಲೇ ಆಗ್ತಿರ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ಭೂಮಿಯಲ್ಲಿ ಅಲ್ಲೇ ಮಲ್ಚಿಂಗ್ ಮಾಡ್ಕೊತಾನೆ ಇರ್ತಾವ ವರ್ಮ್ಸ್ಗಳೆಲ್ಲ. ಬರೀ ನಾವು ತ್ಯಾಜ್ಯ ವಸ್ತುಗಳನ್ನ ನಮ್ಮ ಮಣ್ಣಿಗೆ ಸುರಿದ್ರೆ ಸಾಕು, ಅದೆಲ್ಲ ಬರೋಬರಿ ಒಳ್ಳೆ ಆಗ್ತದೆ. ಆದ್ರೆ ಬೆಳೆ ಪರಿವರ್ತನೆ ಆಗ್ಬೇಕು. ಇವತ್ತೊಂದು ಉದಾಹರಣೆಗೆ ನಮ್ಮ ಶೇಡಂದಲ್ಲಿ 12 ಎಕರೆ ಹೊಲ 4-5 ವರ್ಷದ ಅವರು ಜೋಳ ಹಾಕಿದ್ರೆ ಇದೇ ವರ್ಷ ಏನಪ್ಪ ಅಂದ್ರೆ 140 ಚೀಲ ಮಿಷನ್ ಭರ್ತಿ ಆಗ್ಯಾವ. ಅಂದ್ರೆ ಬೆಳೆ ಪರಿವರ್ತನೆ ಆದಾಗ ಅಲ್ಲಿ ಏನದ ಉದ್ದೇಶನೇ ಇಲ್ಲ. ನಾವು ಹೇಳ್ಬೇಕಾದಂತದ್ದು ಏನಪ್ಪ ಅಂದ್ರೆ ನಿಜವಾಗಿ ಅಲ್ಲಿ ತಾನೇ ಜಾಸ್ತಿ ಆಗ್ತಾನೆ ಹೋಗ್ತದೆ. ಈಗ ನಿಮ್ಮ ಬೆಳೆ ಪದ್ಧತಿ ಏನೇನದ, ಏನೇನ್ ಬೆಳೀತಾ ಇದ್ದೀರಿ? ಈಗ ನಾವು ಬೆಳೀತಕ್ಕಂಥದ್ದು ಉದ್ದು, ಹೆಸರು ಅಂದ್ರೆ ತೊಗರಿ, ಲಿಮೆ, ಸಮ್ಮಿಶ್ರ, ನವಣಿ ಇವೆಲ್ಲ ಹಾಕ್ತೀವಿ. ಅಂದ್ರೆ ಇನ್ನೊಂದಿನದ ಬಿತ್ತಿರ್ತಕ್ಕಂಥ ಬೆಳೆಗಳೇನಪ್ಪ ಅಂದ್ರೆ ಸಸಿಯಿಂದ ಸಸಿಗೆ ಸ್ವಲ್ಪ ಅಂತರವಾಗಿ ರೈತರು ನೋಡ್ತಕ್ಕಂಥದ್ದು ಪ್ರಾಮುಖ್ಯತನ. ಈಲ್ಡ್ ಅತಿ ಹೆಚ್ಚಾಗಬೇಕಾದ್ರೆ ಈ ರೀತಿ ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಈಗ ಉದ್ದಿನ ಹೊಲನೇ ಇರಬಹುದು, ಉದ್ದನ ಬೆಳೆ ಸಸಿಯಿಂದ ಸಸಿಗೆ ಸ್ವಲ್ಪ ದೂರ ಮಾಡಕ ಕನಿಷ್ಠ ಒಂದು 8 ಇಂಚ್ಗೊಂದನ ಮಳಿಕೆ ಇರಬೇಕು. ಅಲ್ಲಿ ಒಂದು 8 ಹತ್ತಿದ್ವು ಅಂದ್ರೆ ಏನಾಗ್ತದೆ, ಅದೇನು ಪೋಷಕಾಂಶ ಒಂದು ಗಿಡಕ್ಕೂ ಕೊಡೋದು, 8 ಗಿಡಕ್ಕೂ ಕೊಟ್ಟಾಗ ಅಲ್ಲಿ ಏನಾಗ್ತದೆ ಒಂದು 2 ಕಾಯಾಗಿ ಅಷ್ಟೇ. ಒಂದೇ ಗಿಡಕ್ಕಾದಾಗ ಅಲ್ಲಿ ಕಾಯಿಗಳೇನಪ್ಪ ಅಂದ್ರೆ ಕನಿಷ್ಠ 50-100 ತನ ಕಾಯಿನೂ ಬರ್ಲಿಕ್ಕೆ ಸಾಧ್ಯ. ಹಿಂಗಾಗಿ ಹಿಳ್ಳು ಜಾಸ್ತಿ ಆಗ್ತದೆ. ಈಗ ಒಂದು ಜೋಳ ಬಿತ್ತಾರೆ, ಈಗ ಜೋಳ ದಟ್ಟವಾಗಿ ಬಿತ್ತಿದ ಪ್ಲೇ ಅದನ್ನು ಸ್ವಲ್ಪ ಸಸಿಯಿಂದ ಸಸಿಗೆ ಅಂತರ್ವಿಸಾಯ ಮಾಡಬೇಕು. ಅದನ್ನ ಅಂದಾಗ ಹಿಳ್ಳು ತಾನೇ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಈ ರೀತಿ ಬೆಳೆಯ ಪರಿವರ್ತನೆ ಆಗ್ಬೇಕು, ಸ್ವಲ್ಪ ಸಸಿಯಲ್ಲಿ ಅಂತರ್ವಿಸಾಯ ಮಾಡಬೇಕು, ಸ್ವಲ್ಪ ಮಾಡಬೇಕಾಗುತ್ತೆ. ಅಂದಾಗ ಬೆಳೆ ಮಾತ್ರ ಉತ್ಕೃಷ್ಟವಾಗಿ ಬರ್ತದೆ, ಹಿಳ್ಳು ಹೆಚ್ಚಾಗ್ತದೆ. ಎರೆಜಲ ಕೂಡ ನೀವು ಸಾಕಷ್ಟು ಉಪಯೋಗ ಮಾಡಿರಿ, ಎರೆಜಲ ಉಪಯೋಗ ಮಾಡ್ತಾ ಇದ್ದೀರಿ, ಗೋಮೂತ್ರ ಉಪಯೋಗ ಮಾಡ್ತಾ ಇದ್ದೀರಿ, ಏನು ವ್ಯತ್ಯಾಸ ಕಾಣಿಸ್ತಾ? ಎರೆಜಲ ಅಂದ್ರೆ ನಿಜವಾಗಿ ಹೇಳಬೇಕಾದ್ರೆ ಈ ಒಂದು ಯಾವುದೇ ಒಂದು ತರಕಾರಿ ಆಗಲಿ ಹೂವಿನ ಗಿಡದ ಮೇಲೆ ಹೊಡೆದಾಗ ಆ ಹೂವ 2 ದಿನ ಆದ್ರೂ ಬಾಡಿರಂಗಿಲ್ಲ. ಒಂದು ಒಳ್ಳೆ ಒಂದು ಎದ್ದು ಕಾಣಂಗ ಏನಪ್ಪ ಅಂದ್ರೆ ಇದು ಕಾಣಿಸ್ತದೆ. ಯಾಕಂದ್ರೆ ಹೋದರ್ಸ ನಾವು ಹೆಸರಿಗೆ ಹೊಡೆದಾಗ ಒಳ್ಳೆ ಅದ್ಭುತವಂತ ಈಳು ಬಂದಿತ್ತು. ಕಾಯಿಗಳು ಸೈಜ್ ಬೇರೆ, ಇದು ಬೇರೆ. ಇಲ್ಲ ಅದರಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಅದರ ಮೈ ಮೇಲೆ ಇರತಕ್ಕಂತ ಏನ ದ್ರವಣ ಜಿಗಿಯ ಅಂಶ ಏನಿರ್ತಲ್ಲ ಎರೆಹುಳದ ಮೇಲಿಂದ, ಅದು ಒಳ್ಳೆ ಅದ್ಭುತವಂತ ಕೆಲಸ ಮಾಡ್ತದೆ. ಮತ್ತೆ ಕಾಳುಗಳು ಕೂಡ ದಪ್ಪ ಆಗ್ತದೆ, ವೇಟ್ ನಲ್ಲಿ ಕೂಡ ಫರಕ್ ಆಗ್ತದೆ. ಎರೆಜಲ ಉಪಯೋಗ ಮಾಡೋದು ಬದಲಾವಣೆ ಆಗಿಂದಾಗ ಕಾಣಿಸ್ತದೆ ನಿಮಗೆ ಸ್ವಲ್ಪ ದಿವಸದೊಳಗೆ? ಅದೇ ಒಂದೇ ಬೆಳಿಗ್ಗೆ ಕಾಣಿಸ್ತದೆ ಬದಲಾವಣೆ ಅಂದ್ರೆ ಏನೋ ಅದೇನೋ 4-5 ವರ್ಷ ಹೋಗ್ಬೇಕಾಗಿಲ್ಲ ಏನಿಲ್ಲ. ನಾನು ಹೇಳಿದ ಮನಸ್ಸಿಟ್ಟು ಮಾಡಿದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ರೆಡ್ಡಿ ಅವರು, ಈಗ ಸಾವಯವ ಕೃಷಿ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇರ್ತದಲ್ಲಿ, ಕೆಲಸ ಮಾಡಬೇಕು, ದುಡಿಬೇಕು, ಆಳುಗಳು ಬಹಳ ಬೇಕಾಗ್ತಾವ ಅಂತೇಳಿ ಕೆಲವರು ಹೇಳ್ತಾ ಇರ್ತಾರ, ನಿಮ್ಮ ಅನುಭವ ಏನದ ಅಂತೀರಿ ಇದ್ರೊಳಗೆ? ಬಹಳ ಸರಳವಾದಂತ ಮೆಥಡ್ಗಳು ನಾವು ಇವತ್ತು ಬರೀ ನೀವು ಎರೆ ಗೊಬ್ಬರ ತಯಾರು ಮಾಡಿದ್ರೆ ಕಾಂಪೋಸ್ಟ್ಗಳು ತಿಪ್ಪಿ ಅಂದ್ರೆ ಒಂದು 3 ಫೀಟ್ ಗುಮ್ ಆಗಲಿ, ಒಂದು 3 ಫೀಟ್ ಅಡಲಾಗಲಿ, ಅದನ್ನೆಲ್ಲ ಹಸಿರು ತುಪ್ಪಲ ಎಣ್ಣೆ ಕಸ ಕಡ್ಡಿ ತಾಜಿ ವಸ್ತುಗಳನ್ನ ಹಾಕಿ ಅದನ್ನ ಮಾಡಿದ್ರೆ ಅದನ್ನ ಕಾಂಪೋಸ್ಟ್ ಆಗ್ತದೆ, ಅದನ್ನ ಒಳ್ಳೆ ಕಾಂಪೋಸ್ಟ್. ಅದನ್ನು ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇದೆ ಇರ್ತಾವ, ನಮ್ಮ ಬೆಳಿಗ್ಗೆ ಕೊಡ್ತಕ್ಕಂಥದ್ದು ಏನ್ ಬೇಕು ಎಲ್ಲಾನು ಸಿಗ್ತದೆ ಅದರಲ್ಲಿ. ಮತ್ತಿನ್ನೊಂದು ಹರಳು ಗೊಬ್ಬರ ಅಂತ ಹೇಳಿದ್ರೆ ಅದನ್ನು ಕೂಡ ಬಹಳ ಒಳ್ಳೆ ಉತ್ಕೃಷ್ಟವಾದಂತ ಗೊಬ್ಬರ ಅದೀಗ. ಇಂಥವೆಲ್ಲ ಮಾಡಿದ ಸರಳ ಪದ್ಧತಿನೇ ಅದಿದು, ತಿಪ್ಪಿನೇ ಪೂರ್ತಿ ಏನಾದ್ರೆ ನಾವು ಗೊಬ್ಬರ ಮಾಡಬಹುದು. ಮೊದಲ ರೈತರಿಗೆ ಏನಪ್ಪಾ ಅಂದ್ರೆ ಗೋಮೂತ್ರ ಸಂಗ್ರಹಣೆ ಯಾವ ರೀತಿ ಮಾಡ್ಕೋಬೇಕಂತದ್ದು, ಅದನ್ನು ಕೊಟ್ಟಿಗೆ ನಿರ್ಮಾಣ ಮಾತ್ರ ಒಳ್ಳೆಯದು ಮಾಡಬೇಕು, ಅದನ್ನೆಲ್ಲ ಮಾಡಿಕೋಬೇಕು. ಉಚ್ಚಿ ಒಂದೇ ಕಡೆಗೆ ಬರಂಗ ಮಾಡಿಕೊಂಡು ಮುಂದೊಂದು ತೆಗ್ಗು ತೋಡಿ ಸರಿಗೆ ತೆಗ್ಗೇನಪ್ಪ ಅಂದ್ರೆ ಪ್ಲಾಸ್ಟರ್ ಸಿಮೆಂಟ್ಲಿಂದ ಮಾಡಿಕೇಸಿ ಉಚ್ಚಿ ನುಂಗ್ಲಾರ್ದಂಗ ಮಾಡಿ ಬಂದಂತ ಮೂತ್ರ ಕಲೆಕ್ಟ್ ಮಾಡ್ಕೊಂಡು ಈ ರೀತಿ ಗೊಬ್ಬರ ಮಾಡೋದಕ್ಕ ಒಳ್ಳೇದು. ಈಗ ಬೆಳಿಗ್ಗೆ ಸಿಂಪಡಣೆ ಮಾಡಕ ಬಯೋಡೈಸ್ಟಿಗ ಬೇಕಾಗಿರ್ತಕ್ಕಂಥ ಜೈವಿಕ ಜೀರ್ಣ ಘಟಕಕ್ಕೆ ಬೇಕಾಗಿರ್ತಕ್ಕಂಥದ್ದು, ಅದರಲ್ಲಿ ಏನಪ್ಪಾ ಅಂದ್ರೆ ಇವೆಲ್ಲ ಬೀನ್ ತಪ್ಪಲ ಆಗಿರ್ಬೇಕು ಅಥವಾ ಬೇಷರಿಮೆ ಆಗಿರ್ಬೋದು, ಚಿತಾಪುಲ ತಪ್ಪಲ, ಇಸಕಂಡಿ ತಪ್ಪಲುಗಳೆಲ್ಲ ಆಗಿ ಅದರಲ್ಲಿ ಬಳಸಿ 40 ದಿನ ಅಂತ ಒಳ್ಳೆ ಒಂದು ಕಸಾಯಿ 9 ನೀರು ಮಿಕ್ಸ್ ಮಾಡಿ ಬೆಳಿಗ್ಗೆ ಸಿಂಪಡಣೆ ಮಾಡಿದಾಗ ಬೆಳೆ ಕೂಡ ಒಳ್ಳೆ ಉತ್ಕೃಷ್ಟವಾದಂತ ಬೆಳೆ, ಒಂದು ಸಸಾರಜನಕ ನ್ಯಾಚುರಲ್ ನಿಸರ್ಗದಲ್ಲಿ ಏನ್ ಸಿಗಬೇಕಾದ್ರೆ ಅದನ್ನೆಲ್ಲ ಅದಕ್ಕೆ ಸಿಗ್ತದೆ. ಈಗೇನು ಸಾವಯವ ಕೃಷಿ ಮಿಷನ್ ಬಂದದ, ಅದಕ್ಕೊಂದು ಸರ್ಕಾರ ಒತ್ತಾಸೆ ಕೊಡತಾದ, ಆದ್ರೆ ನೀವು ಶುರು ಮಾಡುವಾಗ ಯಾರು ನಿಮಗೆ ಪ್ರೇರಣೆ? ನಮಗೆ ಯಾರು ಪ್ರೇರಣೆ ಇದಿಲ್ಲ ನಿಜವಾಗಿ ಹೇಳಬೇಕಾದ್ರೆ. ಸ್ವಲ್ಪ ನಾವು ಇವೆಲ್ಲ ಆಕಾಶವಾಣಿ ರೇಡಿಯೋ ಮುಖಾಂತರ ಸ್ವಲ್ಪ ಒಳ್ಳೊಳ್ಳೆ ಪ್ರಗತಿಪರ ರೈತರಾಗಿರ್ಬೋದು ಅಥವಾ ವಿಜ್ಞಾನಿಗಳದಾಗಿರ್ಬೋದು ಸಲಹೆಗಳು ಕೇಳಿ ಸ್ವಲ್ಪ ನಾವು ವಿಜ್ಞಾನಿಗಳ ಸಂಪರ್ಕ ಮಾಡಿಕೊಂಡು ಮತ್ತೆ ಅವ್ರ ಸಲಹೆ ತಗೊಂಡು ನಾವು ಒಂದೊಂದು ದಿನ 2 ದಿನ ಅವರು ಅಲ್ಲೇ ವಿಸಿಟ್ ಮಾಡಿ ಅವರ ಟ್ರೈನಿಂಗ್ ತಗೊಂಡ್ಕೇಸಿ ಈ ರೀತಿ ಮಾಡಿ ನಮಗೆಲ್ಲ ಅನುಭವ ಸಿಕ್ಕಿದೀವಿ. ನೋಡ, ನಾವು ಹೇಳ್ತೀವಲ್ಲ ಇಲ್ಲಿ ನಮಗೆ ಶೇಡಂ ತಾಲೂಕಿನಾಗ ಕೆಲವು ಗುಲ್ಬರ್ಗ ಜಿಲ್ಲೆಯಿಂದ ಬಂದಂತಹ ಕೆಲವು ವಿಜ್ಞಾನಿಗಳು ಸಾಕಷ್ಟು ಏನಪ್ಪಾ ಅಂದ್ರೆ ರೈತರಿಗೆನಪ್ಪ ಮಾದರಿಯಾಗಿ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಇವತ್ತು ಅವರು. ಹಿಂಗೆಲ್ಲ ಒಳ್ಳೆ ವಿಚಾರಗಳನ್ನ ತಗೊಂಡ್ಕೇಸಿ ನಾವು ಮಾಡಿದ್ದು. ಈಗ ಸುಮಾರು ವರ್ಷಗಳ ನಂತರ ನಿಮ್ಮ ಗುರಿ ಸಾಧನೆ ಆಗ್ಯದಂತ ಅನಿಸ್ತದನೋ ಅಥವಾ ಇನ್ನೂ ಇದ್ರೊಳಗೆ ನಾವು ಮಾಡುವಂತಹ ಕೆಲಸ ಬಹಳಷ್ಟು ಅದ ಅಂತ ಅನಿಸ್ತದ? ಇಲ್ಲ, ಇನ್ನೂ ಸಾಕಷ್ಟು ಇನ್ನೂ ಮಾಡಬೇಕು. ಮನುಷ್ಯನ ಏನಪ್ಪ ಜೀವನ ಇವರೇ ಇನ್ನೂ ಅಧ್ಯಯನಗಳು ನಡೀತಾನೆ ಇರ್ತಾವ, ಮಾಡ್ತಾನೆ ಇರಬೇಕು. ನಾವು ಇನ್ನೇ ಒಂದು ನಾನು ನಿಜವಾಗಿ ಹೇಳಬೇಕಾದ್ರೆ ಕೃಷಿಕರಾದಂತವ್ರು ಇವತ್ತು ಎಲ್ಲರೂ ಇವು ನಾವು ರೋಗದಿಂದ ಮುಕ್ತರಾಗಬೇಕಾಗಿತ್ತು, ನಾವು ಆರೋಗ್ಯವಂತರಾಗಿರಬೇಕಾಗಿತ್ತು, ನಮ್ಮ ಭೂಮಿನ ಆರೋಗ್ಯವಾಗಿ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಿಜವಾಗಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಬೆಳೆಯಲ್ಲಿ ಪರಿವರ್ತನೆ ಆಗಬೇಕು, ನಾವು ತಿಂತಕ್ಕಂಥ ಆಹಾರದಲ್ಲಿ ಬದಲಾವಣೆ ಕೂಡ ಆಗ್ಬೇಕು. ಇವತ್ತು ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ತಿಂತಕ್ಕಂಥ ಆಹಾರ ಏನಾಗಿದೆ ಅಂದ್ರೆ ಬರೀ ಏನಾದ್ರೂ ಭತ್ತದ ಅಕ್ಕಿ. ಇವತ್ತು ಭತ್ತದ ಅಕ್ಕಿಯಲ್ಲಿ ರಿಸರ್ಚ್ ಆದದೇನಪ್ಪ ಅಂದ್ರೆ 0.2, ಇವತ್ತು ಕಿರುಧಾನ್ಯಗಳಲ್ಲಿ ಏನಪ್ಪಾ ಅಂದ್ರೆ ನವಣೆಯಲ್ಲಿ 8.2 ಅಂತಂದ್ರೆ ಎಷ್ಟು ವ್ಯತ್ಯಾಸ ಅಲ್ಲಿ ನಾರಿನಂಶ ಖನಿಜಾಂಶಗಳು. ಇವತ್ತು ಔಷಧದ ರೂಪದಲ್ಲಿ ನವಣೆ ಹೊರಹೊಮ್ಮುತ್ತದೆ ಇವತ್ತು, ಅದ್ರ ಬಗ್ಗೆ ಇನ್ನೂ ರೈತರಿಗೆ ಯಾರಿಗೆ ಗಮನ ಇಲ್ಲ. ಎಷ್ಟು ಒಂದು ಒಳ್ಳೆ ಉತ್ಕೃಷ್ಟವಾದಂತಹ ಬೆಳೆ ತಿಂದ್ರೆ ನಾರಿನಂಶ ತಿಂದಾಗ ಮಾತ್ರ ಮನುಷ್ಯ ಮೋಷನ್ ಇದು ಎಲ್ಲಾನು ಕ್ಲಿಯರ್ ಇರ್ತದೆ. ಇವತ್ತು ನೋಡಿ ಅದರಿಂದ ಶುಗರ್ ಬರಲ್ಲ ಅಂತ ಹೇಳ್ತಾರ, ಮತ್ತೆ ಕೀಲು ಬ್ಯಾನಿಗಳನ್ನ ಆಗಲ್ಲ ಅಂತ ಹೇಳ್ತಾರ, ಮತ್ತೆ ವೇಸ್ಟ್ ಬಾಡಿನೂ ಆಗಂಗಿಲ್ಲ. ತಾವು ಕೂಡ ಕಿರುಧಾನ್ಯಗಳನ್ನು ಬೆಳೀತಾ ಇದ್ದೀರಿ? ಸಾಕಷ್ಟು ಬೆಳಿತೀವಿ ನಾವು. ಯಾವ ಬೆಳೀತಾ ಇದ್ದೀರಿ? ಕಿರುಧಾನ್ಯ ಅಂದ್ರೆ ಹೆಚ್ಚಾನೆ ನವಣಿನೇ. ಈ ನಮ್ಮ ಎರಿ ನೆಲದಲ್ಲಿ ಅಂದ್ರೆ ಶಾವಿ ಬೆಳಿತೀವಿ, ಆದ್ರೆ ಸ್ವಲ್ಪ ಎತ್ತರವಕ್ಕಿಸಿ ತಾಲೋಗಿ ಬಿದ್ದು ಬಿಡ್ತಾವು. ನವಣಿ ಅಂತ ಹೆಚ್ಚಾನೆ ಹೆಚ್ಚು ಸಜ್ಜೆ, ಇವೆಲ್ಲ ಒಳ್ಳೇದು. ಅದ್ರ ಬಗ್ಗೆ ನೀವು ಜನರಿಗೆ ತಿಳುವಳಿಕೆ ಕೊಡುವ ಅನ್ನ ಒಂದು ಎಲ್ಲ ಲಡ್ಡುಗಳನ್ನು ಮಾಡಬಹುದು, ಆಪಲ್ ಶಿಂಡಿ ಮಾಡಬಹುದು, ಎಲ್ಲಾನು ಮಾಡಬಹುದು, ಅದರಿಂದೇ ಮಾಡಬಹುದು. ಇವತ್ತು ಸ್ವಲ್ಪ ಅದನ್ನ ಕುಟ್ಟದೊಂದು ರೈತರಿಗೆ ಏನಪ್ಪ ಕಷ್ಟವಾದ ಅಂತ ಅನಿಸ್ತದೆ, ಅದ್ರ ಮೇಲಿನ ಪರಿ ಏನಪ್ಪ ಅಂದ್ರೆ ಬಹಳ ಬಿಗಿ ಇರ್ತದ. ಅಂದ್ರೆ ನಮ್ಮ ಇಲಾಖೆಯಲ್ಲಿಂದಾಗ್ಲಿ ಅಥವಾ ಅದರಿಂದ ಒಂದು ಸ್ವಲ್ಪ ಎಲ್ಲ ಕೊಡತಕ್ಕಂತ ಒಂದು ಸ್ವಲ್ಪ ಮಿಷನ್ಗಳು ಅದನ್ನೊಂದು ಸ್ವಲ್ಪ ಒತ್ತು ಕೊಟ್ಟರೆ ಮಾತ್ರ ರೈತರಿಗೆ ಇನ್ನೊಂದು ಸ್ವಲ್ಪ ಲಾಭದಾಯಕ ಆಗಬಹುದು. ನಿಮಗೆ ಜನ ಕೇಳ್ತಾರ ನವಣಿ ಬೇಕು ನಮಗ ಅಂತೇಳಿ? ಅಲ್ಲ, ಸಾಕಷ್ಟು ನಾವೇನಪ್ಪ ಅಂದ್ರೆ ಕೊಟ್ಟಿವೆ, ಅದನ್ನ ಇನ್ನೊಂದೇನಂದ್ರೆ ಅದಕ್ಕೆ ಇವತ್ತ ಈ ಒಂದು ಇದಕ್ಕೇನಪ್ಪ ಅಂದ್ರೆ ಒಂದು ಹಂದಿ ಕಾಟ ಜಾಸ್ತಿ ಆಗಿ ಈಗ ಎಲ್ಲಿ ಒಂದು ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಹೊಲಗಳು ಹಾಕಿದಲ್ಲಿ ಅವು ಹಂದಿ ಏನಪ್ಪಾ ಅಂದ್ರೆ ಪೂರ್ತಿ ಏನಪ್ಪಾ ಅಂದ್ರೆ ಅದನ್ನ ಇದು ಮಾಡ್ಲಾಯ್ತದ, ಅದ ಹಂದಿ ಕಾಟದಿಂದ ಸ್ವಲ್ಪ ಬೆದರಿಕೆ ತೊಂದರೆ ಕೂಡ ಆಗ್ಯದ. ರೆಡ್ಡಿಯವರ, ಈಗ ಇಳುವರಿ ಮೇಲೆ ಏನೇನು ಪರಿಣಾಮಗಳನ್ನ ನೀವು ಕಂಡಿರಿ? ಅಲ್ಲ, ಸಾಕಷ್ಟು ಅನುಭವಗಳವ ನಾನು ಹೇಳಿದೆ ಅಷ್ಟೇ. ಆದ್ರೆ ಮಳೆ ಹೆಚ್ಚ ಕಮ್ಮ ಆಗಿರ್ಬೋದು, ಮಳೆಯಿಂದ ಕುಂಠಿತ ಆಗಿರ್ಬೋದು, ಈ ಒಂದು ಹವಾಮಾನ ವೈಪರೀತ್ಯದಿಂದ ಏನಾದರೂ ಹೆಚ್ಚ ಕಮ್ಮ ಆಗಬಹುದು, ಆದ್ರೆ ಹೀಳಿನಲ್ಲಿ ಮಾತ್ರ ಏನು ಹೆಚ್ಚ ಕಮ್ಮ ಆಗಿಲ್ಲ, ಹೆಚ್ಚ ಕಡಿಮೆ ಆಗಿಲ್ಲ. ಆ ಸ್ಥಿರತೆಯನ್ನು ಕಾಯ್ಕೊಂಡು ಬರಬಹುದು. ಈಗ ಹೊಸದಾಗಿ ಶುರು ಮಾಡಬೇಕು ಅನ್ನೋರಿಗೆ ಅವರಿಗೆ ಏನ್ ಹೇಳ್ತೀರಿ? ಮಾಡಬೇಡದು ಅಂತಕ್ಕಂಥ ವಿಚಾರ ಬರಬಾರ್ದು ಇದಕ್ಕೆ. ಸರಿಯಾಗಿ ಮಾಡಿದಾಗ ಮಾತ್ರ, ಯಾಕಂದ್ರೆ ಭೂಮಿನ ಸದೃಢ ಆಗಿರ್ತದೆ, ಮನುಷ್ಯನು ಸದೃಢ ಆಗಿರ್ತಾನೆ, ನಮ್ಮ ದನಕರುಗಳು ಕೂಡ ಸದೃಢವಾಗಿರ್ತಾವ ಅಂತಕ್ಕಂಥ ಮಾತೇ ಒಂದು ಇದಕ್ಕೆ ಹೇಳ್ಬೋದಾಗ್ತದೆ. ಸ್ವಲ್ಪ ಭೂಮಿನ ಸ್ಥಿರವಾಗಿ ನಾವು ಕಾಪಾಡಿದಾಗ ಮಾತ್ರ ಮುಂದಿನ ಪೀಳಿಗೆ ನಾವು ಏನಪ್ಪಾ ಅಂದ್ರೆ ಆರೋಗ್ಯವಾದ ಭೂಮಿ ಕೊಟ್ಟಲಿಕ್ಕೆ ಸಾಧ್ಯ. ಇಲ್ಕರೆ ನಾವು ಈ ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಏನಾದ್ರೆ ಭೂಮಿಯಲ್ಲಿ ಪೂರ್ತಿ ಇದಾಗ್ತದೆ. ನಮ್ಮ ರೈತರು ಯಾರಾದರೂ ತಮಗೆ ಏನಾದರೂ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಸ್ವಲ್ಪ ಕೊಡ್ತೀರಿ. ಅರಣ್ಯ ಕೃಷಿನೂ ಕೂಡ ಇದ್ರಾಗ ಆಗ್ಬೇಕು. ಇದ್ರಾಗ ಇವತ್ತು ತಮ್ಮ ಮರಗಳಲ್ಲಿ ಯಾವುದೇ ಗಿಡಗಳಾಗಲಿ ನೆಡೋದು ಇದು ಮಾಡೋದು ಸ್ವಲ್ಪ ಇವೆಲ್ಲ ಬೆಳೆಸ್ತಕ್ಕಂಥ ಅಭ್ಯಾಸ ಕೂಡ ಬೆಳೆಸಬೇಕು. ಬೆಳೆಸಬೇಕು. ಇವತ್ತು ದನ ಕರುಗಳು ಬೆಳೆಸೋದು, ಹೊಲದಲ್ಲಿ ಗ್ರಾಣಗಳಿಗಿರ್ತಕ್ಕಂಥ ಗಿಡಗಳು ಬೆಳೆಸ್ತಕ್ಕಂಥ ಇವೆಲ್ಲ ಆದಾಗ ಏನಪ್ಪಾ ಅಂದ್ರೆ ಸ್ವಲ್ಪ ಪರಿಸರ ಮಾಲಿನ್ಯ ತಾನೇ ಚೇಂಜ್ ಆಗ್ಲಿಕ್ಕೆ ಸಾಧ್ಯ. ಆಟೋಮೆಟಿಕ್ ಏನಪ್ಪಾ ಅಂದ್ರೆ ನಮ್ಮ ಭೂಮಿಯಲ್ಲಿ ಏನಪ್ಪಾ ಅಂದ್ರೆ ಗಿಡಗಳಿಂದ ತಾಪಮಾನ ಕೂಡ ಒಳ್ಳೆಯ ಒಂದು 9444 9 7 8 9 7 8 3 6 8 3 3 6 8 ಈ ನಂಬರ್ ಅನ್ನ ಅವರು ಸಂಪರ್ಕ ಮಾಡಬಹುದಂತೆ. ಒಳ್ಳೇದು ಸೋಮನಾಥ್ ರೆಡ್ಡಿ ಅವರೇ, ಇಲ್ಲಿ ತನಕ ತಮ್ಮ ಸುದೀರ್ಘವಾದ ಸಾವಯವ ಅನುಭವಗಳನ್ನು ನಮ್ಮ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅವರಿಗೆ ಸಾಕಷ್ಟು ಮಾರ್ಗದರ್ಶನ ಕೂಡ ಮಾಡಿದ್ದೀರಿ. ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಪ್ರಗತಿಪರ ರೈತರಾದ ಸೋಮನಾಥ್ ರೆಡ್ಡಿ ಪೂರ್ಮಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರನ್ನ ಮಾತನಾಡಿಸಿದವರು ಸೋಮಶೇಖರ್ ಎಸ್ ರುಳಿ. ಅಂದಿನ ಕಿರುಧಾನ್ಯಗಳು ಇಂದಿನ ಸಿರಿಧಾನ್ಯಗಳು. ವಿಶ್ವದ ಕ್ಷೇಮಾಭ್ಯುದಯವನ್ನು ಸಾಧಿಸಬಲ್ಲ ಶ್ರೀಮಂತ ಧಾನ್ಯಗಳು. ಭೂತಾಯಿಯ ಒಡಲಿನಿಂದ ಹುಟ್ಟಿದ ಚೊಚ್ಚಿನ ಧಾನ್ಯಗಳು. ನವಣೆ, ಸಾವಿ, ಬರಗು, ಹಾರಕ, ರಾಗಿ, ಸಜ್ಜೆ, ಜೋಳ, ಊದಲು, ಮರೆತು ಹೋದ ಬಂಗಾರದಂತ ಬೆಳೆಗಳು. ಇವನ್ನು ಮತ್ತೆ ನಮ್ಮ ಬದುಕಿನಲ್ಲಿ ಕರೆತಂದು ನಿತ್ಯ ಸಮೃದ್ಧಿಯನ್ನು ಸಾಧಿಸಬೇಕಾಗಿದೆ. ಸಿರಿಧಾನ್ಯಗಳ ಸವಿಯನ್ನು ಬಡಿಸಲು ಕಲಬುರಗಿ ಆಕಾಶವಾಣಿ ಕೇಂದ್ರ ತಮಗಾಗಿ ಒಂದು ಹೊಸ ಸರಣಿಯನ್ನು ತರುತ್ತಿದೆ. ಪ್ರತಿ ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರಲಿದೆ ಹಳೆಯ ಹೊನ್ನು. ಹಳೆಯ ಹೊನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಆತ್ಮೀಯ ಕೇಳುಗರೆ, ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ. ಕೃಷಿಯಲ್ಲಿ ದಿನನಿತ್ಯ ರೈತರು ಎದುರಿಸುವ ಸಮಸ್ಯೆಗಳಿಗೆ ತಜ್ಞರಿಂದ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಮ್ಮ ನಿಲಯದಿಂದ ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಕ್ಷಮ ಸಮಕ್ಷಮ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದ ತಜ್ಞರು ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದಾರೆ. ರೈತ ಬಾಂಧವರೇ, ಕೃಷಿಯಲ್ಲಿ ತಾವು ಪ್ರತಿನಿತ್ಯ ಎದುರಿಸುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 2959986 ಮತ್ತು 2959987 ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ಸಮಕ್ಷಮ ಕಾರ್ಯಕ್ರಮದಲ್ಲಿ ಈಗ ಇನ್ನೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 60%. ಬೀದರ್, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ 70%, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ 65% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಒಂದು ಪ್ರಕಟಣೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಈಗ ಸಿರಿತನದ ಸಿರಿಧಾನ್ಯಗಳು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನಬಾರ್ಡ್ ಬೆಂಗಳೂರು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 60%. ಬೀದರ್, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ 70%, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ 65% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿ ರಂಗ. ನಮ್ಮ ನಾಳೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಿತ್ಯ ಮೇಘ ಸಂದೇಶ, ನಂತರ ತಜ್ಞವಾಣಿ, ಬೋರ್ವೆಲ್ಗಳ ಮರುಪೂರ್ಣ, ಈ ವಿಷಯ ಕುರಿತು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಮಲ್ಲಿಕಾರ್ಜುನ್ ರೆಡ್ಡಿ ಪೂರ್ಮಾ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ, ನಂತರ ತಂಗ್ಯಮ್ಮ ಡೊಂಗರ್ಗಾಂವ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಲಿದ್ದೀರಿ. ಇನ್ನು ಹೊತ್ತ